ಸುಂದರಾಹು ಮುಖಯೇ ಹೀಗೆಲು ನಾಲಿಸೆ ಅಂದುರು ವಿಯ ಜೀವಿತೆ ಮಾಗಿಸೋಕೆ ವೆಲಿ ಸುಂದರಾಹು ಮುಖಯೇ ಹೀಗೆಲು ನಾಲಿಸೆ ಅಂದುರು ವಿಯ ಜೀವಿತೆ ಮಾಗಿಸೋಕೆ ವೆಲಿ ಸುಂದರಾಹು ಮುಖಯೇ ಹೀಗೆಲು ನಾಲಿಸೆ ಮುಖಯೇ ಹೀಗೆಲು ನಾಲಿಸೆ